ಕರೆಕೊಂಡ ಬಂದ ಬಿದನ ತಮನ ಕೊರ ಹೀಗ ಕರಿರಾಮ ಹೋದಾಜಿ ಬಾಬಾರು ತಮ್ಮ ಹೆಂಗಿದ್ದೀ ಮನಿಯಾಗ ಕರಿರಾಮ ಹೋದಾಜಿ ಅಳಗಾಡವ ಅಕ್ಕ ತುಂಬಿದ ಮನಿಯಾಗ ಕರಿರಾಮ ಹೋದಾಜಿ ಅಳಗಾಡವ ಅಕ್ಕ ಪಾಡಿದ ಮನಿಯಾಗ ಹರಿರಾಮ ಹೋದಾಜಿ ಪಂಚಾಮೃತ ನಡಗಿಯ ಉಣಿಸಿದಾಳ ತಮ್ಮಾಗ ಹರಿರಾಮ ಹರಿರಾಮ ಹೋದಾಜಿ ಸವಿ ಪ್ರೀತಿಯ ಮಾತಾ ಹೇಳ್ತಾಳ ಅಕ್ಕನ ಮುಂದ ಹರಿರಾಮ ಹೋದಾಜಿ ಸವಿ ನೆನಪಿನ ಮಾತಾ ಹೇಳ್ತಾಳ ಅಕ್ಕನ ಮುಂದ ಹರಿರಾಮ ಹೋದಾಜಿ ಮತ ನಾಡುರ ಒಳಗ ಹೋತ್ರಿ ನದರ ತಮ್ಮನು ಕೈಥದ ಮ್ಯಾಲ ಹರಿರಾಮ ಹೋದಾಜಿ ಮತ ನಾಡುರ ಒಳಗ ನದರ ಹೋತು ತಮ್ಮನ ಕೈಥದ ಮ್ಯಾಲ ಹರಿರಾಮ ಹೋದಾಜಿ ನಿನ್ನಾಗ ಹರಿರಾಮ ಹೋದಾಜಿ ಆಗೇನ ವಯಕ್ಕ ಬಿಡಿಸಿ ಹೇಳ ನನ್ನಾಗ ಹರಿರಾಮ ಹೋದಾಜಿ ನಮ್ಮ ಜಾತಿ ಒಳಗ ತೈತೃ ಕಟ್ಟಂಗಿಲ್ಲ ಹರಿರಾಮ ಹೋದಾಜಿ ನಮ್ಮ ಧರ್ಮದಾಗ ತೈತ ಕಟ್ಟಂಗಿಲ್ಲ ಹರಿರಾಮ ಹೋದಾಜಿ ತೈತಲ್ಲ ವಯಕ್ಕ ಭಕ್ಷ್ಯ ಬಣ್ಣ ತಂದೇನ ಹರಿರಾಮ ತೋರಿಸೋ ಎಟ್ಟ ಇದ್ದಿದ ಬಣ್ಣ ಹರಿರಾಮ ಹೋದಾಜಿ ತಗದ ತೋರಿಸಿದಾರ ಇತ್ರಿಯ ಪಕ್ಷಿ ಬಣ್ಣ ಹರಿರಾಮ ಹೋದಾಜಿ ತಗದ ತೋರಿಸಿದಾರ ಇತ್ತೋ ಪಕ್ಷಿ ಬಣ್ಣ ಹರಿರಾಮ ಹೋದಾಜಿ ತಮ್ಮ ಬಸ ಕೊಡಂದರೆ ತಮ್ಮ ಕೊಡುವುದಿಲ್ಲ ಹರಿರಾಮ ಹೋದಾಜಿ ಹಣೆ ಗುಣೇರ ಮಾಡಿ ಕೊಲ್ಲಬೇಕ ತಮ್ಮಗ ನನ್ನ ತಮ್ಮನ ಕೊಂದ ಬಣ್ಣ ಕಸಗೋಬೇಕ ಮನಿಯಾಗ ಸಿರಿ ಪ್ಯಾಟಿ ಹುಡುಕಿ ಸಿರಿ ತಂದವಾಗುವ ಹುಗುಣ ತಾಯಿ ಮನೀಗ ಈಗ ಹೆಂಗ ಮಾಡವ ಕರುಣ ಭಂಡ ಊರೀಗ ಇವತ್ತೊಂದವ ದಿವಸ ವಸ್ತಿ ಉಳಿಯೋ ಮನಿಯಾಗ ನಾಳೆ ಮುಂಜಾನೆ ಹುಗುಣ ತಾಯಿ ಮನೀಗ ಸಾಹಿತ ಹೋಗಿ ತಂದಳಲ್ಲೋ ಅಂಗಡಿಯಾಗ ಪಂಚಾಮೃತಂಗಡಗಿಯ ಉಣಿಸಿ ಶಾಲ ತಮ್ಮ ಉಂಡಿದ ತಮ್ಮ ಮಲೆಗನ ಮಂಚದ ಮ್ಯಾಗ ಭವಮಾಯದ ನೀತಿಯ ಬರದ ತಮ್ಮ ರಾಗನ ಕೊಲ್ಲಬೇಕ ತಮ್ಮಗ ಹೊರ ಕುಂತ ಗಂಡನ ಕರಿಯ ತಾಳವಳಿಯಾಗೋಪತಿಯ ಕೊಲ್ಲಬರಿ ತಮ್ಮಗ ನನ್ನ ತಮ್ಮನ ಕೊಂದ ಹೊಂಗಿ ಏ ನಾರಿ ಈಗ ಹೆಂಗ ಕೊಲ್ಲೆ ಬೀಗಾಗ ಮುದಿನಂತ ಬೀಗ ಸಿಗಾಗಿಲ್ಲ ನನ್ನ ಬಿಟ್ಟರಂಗಿರಿಯ ಬಂದಳ ದೇವರ ಮನಿಯಾಗ ಹರಿರಾಮ ಹೋದಾಜಿ ಕೈಕ ಥರ್ಯ ಕೈಯಾಗ ಹರಿರಾಮ ಹೋದಾಜಿ ನಾರಿಯ ಬಂದ ಕುಂತಳು ತಮ್ಮನ ಎದಿಯ ಮ್ಯಾಗ ಹರಿರಾಮ ಹೋದಾಜಿ ಕಿರುಗಿದ್ದ ಕಟಾರಿ ಹಾಕಿದಾಳ ಎದಿಯಾಗ ಹರಿರಾಮ ಹೋದಾಜಿ ಯಾವತ್ತಪ್ಪ ಮಾಡಲೇ ಬಿಡಿಸಿ ಹೇಳ ನನ್ನ ಹರಿರಾಮ ಹೋದಾಜಿ ಇಲ್ಲ ಆಳನಾಗಿ ಇರ್ತದ ಕಬಳಿಯಾಗ ಹರಿರಾಮ ಹೋದಾಜಿ ಇಲ್ಲಿದ್ದ ಒಡವಿ ಕೊಡ್ತೇನವ್ವ ನಿನ್ನಾಗ ಹರಿರಾಮ ಹೋದಾಜಿ ತಂದಿದ್ದ ಹೊಣ್ಣ ಕೊಡ್ತೇನ ನಿನ್ನಾಗ ಹರಿರಾಮ ಹೋದಾಜಿ ಕೊಲ್ಲುದ ಕೊಲ್ತವ ನೀರ ಕುಡಿಸಿ ಕೊಲ್ಲಂಗ ಹರಿರಾಮ ಹೋದಾಜಿ. ಇದುವರೆಗೂ ಕಾಳಿದಾಸನಗರದ ಶಾಂತಪ್ಪ ದೇಮಪ್ಪ ಗುಡ್ಕರ್ ಮತ್ತು ಸಂಗಡಿಗರಿಂದ ಗೊಂದಲಿಗರ ಪದ ಕೇಳಿದ್ರಿ. ಈಗ ಪೇಟೆಧಾರಣಿ. ಪ್ರತಿ ಕ್ವಿಂಟಲಿಗೆ ಕಡಲೆಕಾಳು 1873 ರಿಂದ 5,009 ರೂಪಾಯಿ, ಅಲಸಂದೆ